ಎಲ್ಲ ರೈತ ಬಾಂಧವರಿಗೆ ಧನ್ಯವಾದಗಳು. ಸಮತೋಲನ ಪಶು ಆಹಾರ ಬಳಕೆಯ ಮಹತ್ವ, ಈ ವಿಷಯವಾಗಿ ಡಾಕ್ಟರ್ ಶ್ರೀಧರ್ ಅವರಿಂದ ಮಾಹಿತಿ ಕೇಳಿದಿರಿ. ಈಗ ಜಾನುವಾರುಗಳ ಚಿಕಿತ್ಸೆ, ಈ ಕುರಿತಾಗಿ ಡಾಕ್ಟರ್ ದಿಲೀಪ್ ಕುಮಾರ್ ಅವರೊಂದಿಗೆ ಸಂದರ್ಶನ. ತಜ್ಞವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಬೀದರ್ನ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಆಗಿರುವಂತಹ ಡಾಕ್ಟರ್ ದಿಲೀಪ್ ಕುಮಾರ್ ಅವರು ಈಗ ನನ್ನ ಜೊತೆಗಿದ್ದಾರೆ. ಈ ಬೀದರ್ನ ಪಶು ವೈದ್ಯಕೀಯ ಮಹಾವಿದ್ಯಾಲಯದಿಂದ ರೈತರಿಗೆ ಸಿಗುವಂತಹ ಸೌಲಭ್ಯಗಳೇನು, ಅವನ್ನ ನಮ್ಮ ರೈತ ಬಾಂಧವರು ಯಾವ ರೀತಿ ಉಪಯೋಗ ಮಾಡಬೇಕು ಅನ್ನೋದನ್ನ ಅವರಿಂದ ಮಾತಾಡಿಸಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡುವಂತ. ನಮಸ್ಕಾರ ಡಾಕ್ಟರ್ ದಿಲೀಪ್ ಕುಮಾರ್ ಅವರ. ನಮಸ್ಕಾರ ಸರ್. ಸರ್, ಈಗ ಬೀದರ್ನಲ್ಲಿರುವಂತಹ ಪಶು ವೈದ್ಯಕೀಯ ಮಹಾವಿದ್ಯಾಲಯ ಯಾವಾಗ ಪ್ರಾರಂಭ ಆಯಿತು, ಅವಾಗ ಎಷ್ಟು ಸೀಟ್ ಇತ್ತು ಒಂದು ಇಂಟೇಕ್? ಇದು 14 ನವೆಂಬರ್ 1984 ಇಸ್ವಿಯಲ್ಲಿ ನೌಬಾದ್ನ ಪ್ರಥಮ ದರ್ಜೆ ಮಹಾವಿದ್ಯಾಲಯದಲ್ಲಿ ಆರಂಭ ಆಯಿತು. ಆರಂಭದಲ್ಲಿ 30 ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಮಾತ್ರ ಅನುಕೂಲ ಇತ್ತು. ನಂತರ ಮುಂದೆ ಬರೆದು 1992 ಇಸ್ವಿಯಲ್ಲಿ ನಮ್ಮದೇ ಆದಂತಹ ಆವರಣ, ನಂದಿನಗರ ಆವರಣ ಕಮಠಾಣದ ಹತ್ರ ಆರಂಭ ಆದ್ಮೇಲೆ ಸೀಟುಗಳ ಸಂಖ್ಯೆಯನ್ನು 60 ಏರಿಸಲಾಯಿತು ಸ್ನಾತಕ ಪದವಿ. ಇದರ ಜೊತೆಗೆ ಸ್ನಾತಕೋತ್ತರ PhD ಪದವಿಗಳು ಕೂಡ ಈಗ ನಾವು ಪ್ರದಾನ ಮಾಡ್ತಾ ಇದೀವಿ ವಿದ್ಯಾರ್ಥಿಗಳಿಗೆ. ಈ ಸೌಲಭ್ಯಗಳು ನಾವು ಅಲ್ಲಿ ಮಾಡಿದ್ವಿ. ಅಂತಂದ್ರೆ ಸ್ನಾತಕ, ಸ್ನಾತಕೋತ್ತರ, PhD ಎಲ್ಲದಕ್ಕೂ ಒಂದು ಶಿಕ್ಷಣ ಪಡಲಿಕ್ಕೆ ಅವಕಾಶ ಅದ ಅಂತಂದಾಯ್ತು ಸರ್. ಸರ್, ಈಗ 84 ಇಲ್ಲಿವರೆಗೆ ಯಾವ ರೀತಿ ಒಂದು ಅಭಿವೃದ್ಧಿ ಆಗ್ಯದಂತ? 84 ನಾವು ಹೋಲಿಸಿ ನೋಡಿದಾಗ ನಮ್ದೇ ಆದಂತಹ ಒಂದು ಯಾವುದೇ ಸ್ವಂತ ಆಸ್ಪತ್ರೆ ಇರಲಿಲ್ಲ. ನಾವು ಇಲಾಖೆ, ನಮ್ಮ ಕರ್ನಾಟಕ ಸರ್ಕಾರದ ಇಲಾಖೆ ಆಸ್ಪತ್ರೆ ಮೇಲೆ ಅವಲಂಬಿತವಾಗಿದ್ವಿ. ಅಲ್ಲಿ ಸ್ವಲ್ಪ ಮಟ್ಟಿಗೆ ಸೌಲಭ್ಯಗಳು ಇದ್ವು, ಆದರೆ ಆಧುನಿಕ ಸೌಲಭ್ಯಗಳ ಒಂದು ಕೊರತೆ ಅಲ್ಲಿ ನಮಗೆ ಕಂಡು ಬರ್ತಾ ಇತ್ತು. ಮತ್ತೆ ನಮಗೆ ಭಾರತೀಯ ಪಶುವೈದ್ಯಕೀಯ ಪರಿಷತ್ತಿನ ಒಂದು ನಿಯಮಾವಳಿ ಅನುಸಾರ ಒಂದು ಅತ್ಯಾಧುನಿಕ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇರಲೇಬೇಕು. ಈ ಒಂದು ಉದ್ದೇಶದಿಂದ ನಮ್ಮ ನಂದಿ ನಗರ ಆವರಣದಲ್ಲಿ ಅತ್ಯಾಧುನಿಕ ಆಸ್ಪತ್ರೆಯನ್ನು ನಾವು ಸ್ಥಾಪನೆ ಮಾಡಿದ್ವಿ. ಅದನ್ನು ನಮ್ಮ ವಿದ್ಯಾರ್ಥಿಗಳ ಬೋಧನೆಗೆ ಜೊತೆಗೆ ರೈತರಿಂದ ಬರ್ತಕ್ಕಂಥ ಎಲ್ಲ ಥರದ ಜಾನುವಾರುಗಳಿಗೆ ನಾವು ಚಿಕಿತ್ಸೆ ಮಾಡ್ತಕ್ಕಂಥ ವ್ಯವಸ್ಥೆ ಅಲ್ಲಿ ಮಾಡಿಕೊಂಡಿದ್ವಿ. ಸರ್, ಈಗ ಒಂದು ವೆಟರ್ನರಿ ಕಾಲೇಜು ಪ್ರಾರಂಭ ಮಾಡಬೇಕು ಅಂತಂದ್ರೆ ಒಂದು ಎಲ್ಲರಿಗೂ ಗುರುತಿರುವಂಥದ್ದು ವೆಟರ್ನರಿ ಶಿಕ್ಷಣ ಕೊಡುವಂಥದ್ದು, ಅದ್ರ ಜೊತೆಗೆ ಇನ್ನೂ ಮತ್ತೆ ಬೇರೆ ಉದ್ದೇಶ ಏನಂತಾರೆ ವೆಟರ್ನರಿದು? ಇದು ಶಿಕ್ಷಣ ಕೊಡ್ತಕ್ಕಂಥದ್ದು ಖಂಡಿತವಾಗಿ ಒಂದು ವಿಚಾರ, ಆದರೆ ರೈತರಿಗೆ ಸೇವೆ ಸಲ್ಲಿಸ್ತಕ್ಕಂಥದ್ದು ಬಹಳ ಮುಖ್ಯವಾದಂಥ ವಿಚಾರ ಇದೆ. ಈಗ ನಮ್ಮ ಪಶುಗಳು ಕೂಡ ಮನುಷ್ಯರ ಥರನೇ ಬೇರೆ ಬೇರೆ ರೋಗಗಳಿಂದ ಬಳಲ್ತವೆ. ಹೌದು. ಮತ್ತೆ ಹಳ್ಳಿಗಳಲ್ಲಿರ್ತಕ್ಕಂಥ ಆಸ್ಪತ್ರೆಯಲ್ಲಿ ಅಷ್ಟೊಂದು ವ್ಯವಸ್ಥೆಗಳು ಇರೋದಿಲ್ಲ, ಹೆಚ್ಚಿನ ಚಿಕಿತ್ಸೆ ಮಾಡಲಿಕ್ಕೆ ಆಗೋದಿಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ಒಂದು ವೇಳೆ ಅವರು ನಮ್ಮ ಪಶು ವೈದ್ಯಕೀಯ ಮಹಾವಿದ್ಯಾಲಯ ಬೀದರ್ಗೆ ತಂದಿದ್ದೇ ಆದಲ್ಲಿ ನಮ್ಮಲ್ಲಿ ಸಾಕಷ್ಟು ಸೌಲಭ್ಯಗಳಿದ್ದಾವೆ. ಅದನ್ನು ಛಾಯಾಕಿರಣದ ಮುಖಾಂತರ ಒಳಗಡೆ ಏನು ತೊಂದರೆ ಇದೆ, ಅಥವಾ ಅಲ್ಟ್ರಾಸೌಂಡ್ ಮುಖಾಂತರ ಅದಕ್ಕೆ ಏನು ತೊಂದರೆ ಇದೆ, ಮತ್ತು ರಕ್ತ ಪರೀಕ್ಷೆ, ಮೂತ್ರ ಪರೀಕ್ಷೆ, ಎಲ್ಲ ಸೌಲಭ್ಯಗಳು ಇರೋದ್ರಿಂದ ಖಚಿತವಾಗಿ ಒಳಗಡೆ ಏನು ತೊಂದರೆ ಆಗ್ತಾಯಿದೆ, ಯಾವ ಚಿಕಿತ್ಸೆ ಅದಕ್ಕೆ ಬೇಕು ಅಂತಕ್ಕಂಥದ್ದನ್ನು ಮನಗಂಡು ನಾವು ಎಲ್ಲ ಥರದ ಚಿಕಿತ್ಸೆಗಳನ್ನು ನಾವು ಮಾಡಲಿಕ್ಕೆ ನಮ್ಮಲ್ಲಿ ಸೌಲಭ್ಯಗಳನ್ನು ಹೊಂದಿದ್ವಿ. ಈಗ ಉದಾಹರಣಾರ್ಥವಾಗಿ ಹೇಳಬೇಕಂದ್ರೆ ದೊಡ್ಡ ಜಾನುವಾರುಗಳು ಆದಂಥ ಆಕಳು ಎಮ್ಮೆಗಳಿಗೂ ಕೂಡ ನಾವು ಸಂಪೂರ್ಣವಾಗಿ ಹೆಸರು ತಪ್ಪಿಸ್ತೀವಿ, ಅರವಳಿಕೆ ಔಷಧ ತಪ್ಪಿಸ್ಬಿಟ್ಟು ಮನುಷ್ಯರ ಥರನೇ ಅವಕ್ಕೆ ಶಸ್ತ್ರಚಿಕಿತ್ಸೆ ಮಾಡ್ತೀವಿ, ಎಲ್ಲ ರೀತಿ ಆಪರೇಷನ್ಸ್ ಮಾಡಬಹುದು. ಹೌದೌದು. ಆಮೇಲೆ ಈ ಸೌಲಭ್ಯಗಳು ಇತ್ತೀಚೆಗೆ ಬಂದಂತವು. ಈಗ ರಾಷ್ಟ್ರೀಯ ಕೃಷಿ ಯೋಜನೆಯಲ್ಲಿ ಕರ್ನಾಟಕ ಸರ್ಕಾರ ನಮಗೆ ಇದರಲ್ಲಿ ಅನುದಾನ ಒದಗಿಸೋದ್ರಿಂದ ಈ ಎಲ್ಲ ಸೌಲಭ್ಯಗಳನ್ನು ನಾವು ಇಲ್ಲಿ ರೈತರಿಗೆ ಕೊಡಲಿಕ್ಕೆ ಸಾಧ್ಯ ಆಗಿದೆ. ಮುಂಚೆ ನಾವು ಬರೀ ನಾಯಿಗಳಲ್ಲಿ ಅಥವಾ ಬೇರೆ ಪ್ರಾಣಿಗಳಲ್ಲಿ ಮಾತ್ರ ಈ ರೀತಿ ಅರವಳಿಕೆ ಮಾಡಲಿಕ್ಕೆ ಸಾಧ್ಯ ಇತ್ತು. ಈಗ ದೊಡ್ಡ ಜಾನುವಾರುಗಳು ಕೂಡ ಎಂಥದೇ ಕಷ್ಟಕರವಾದಂತಹ ಶಸ್ತ್ರಚಿಕಿತ್ಸೆ ಇದ್ದರೂ ಕೂಡ ನಾವು ಅದನ್ನು ಸುಲಭವಾಗಿ ನಿಭಾಯಿಸ್ತಕ್ಕಂಥದ್ದು, ಮತ್ತು ಮುಂಬರ್ತಕ್ಕಂಥ ಪಶುವೈದ್ಯರನ್ನ ಸ್ನಾತಕೋತ್ತರ ಪದವಿಯಲ್ಲಿ ತರಬೇತಿಯನ್ನು ನೀಡತಕ್ಕಂಥದ್ದು ನಡೀತದೆ. ಅವರು ಮತ್ತೆ ರೈತರ ಬಾಗಿಲಿಗೆ ಹೋಗ್ಬಿಟ್ಟು ಅಲ್ಲಿ ಚಿಕಿತ್ಸೆ ಮಾಡಲಿಕ್ಕೆ ಕೂಡ ಅವರಿಗೆ ಅನುಕೂಲ ಆಗುವಂತ ಒಂದು ವ್ಯವಸ್ಥೆ ನಮ್ಮ ಹತ್ರ ಇದೆ. ಸರ್, ಒಂದು ತಾವು ಹೇಳಿದ್ರೆ ಒಂದು ಆಪರೇಷನ್ ಥಿಯೇಟರ್ ಅದಂತ ದೊಡ್ಡದು ಅಂತ ಹೇಳಿದ್ರೆ, ಅದ್ರ ಜೊತೆಗೆ ಮತ್ತೆ ಬೇರೆ ಬೇರೆ ಯಾವ್ಯಾವ ಒಂದು ಸೌಲಭ್ಯಗಳು ರೈತರಿಗೆ ಸಿಗ್ಲಿಕ್ಕೆ ಸಾಧ್ಯದಲ್ಲಿ? ನಮ್ಮ ಆಪರೇಷನ್ ಥಿಯೇಟರ್ ದಲ್ಲಿ ವಿಶೇಷತೆ ಏನಿದೆ ಅಂತಂದ್ರೆ ಈಗ ನಾವು ಹೊರದೇಶದಿಂದ ಆಪರೇಷನ್ ಟೇಬಲ್ ಅನ್ನು ಖರೀದಿ ಮಾಡಿದರೆ 20-30 ಲಕ್ಷ ಆಗ್ತದೆ. ಅದನ್ನು ನಾವು ಇಲ್ಲಿ ಸ್ಥಳೀಯವಾಗಿ ಲೋಕಲ್ ಆಗಿ ಏನು ಮಾಡಿದ್ವಿ, ಒಂದು ಮೋಟರ್ ಅನ್ನು ಅದಕ್ಕೆ ಜೋಡಿಸಿಬಿಟ್ಟು ಒಂದು ಸ್ಟೇನ್ಲೆಸ್ ಸ್ಟೀಲ್ನ ಒಂದು ಟೇಬಲ್ ಅನ್ನು ಮಾಡಿದ್ವಿ. ಅದು ಬಹಳ ಕಡಿಮೆ ಖರ್ಚಿನಲ್ಲಿ, ಅಂದರೆ ಒಂದು 50-60 ಸಾವಿರದಲ್ಲಿ ಮಾತ್ರ ಆಗಿರೋದು. ಅದು ದನಗಳನ್ನು ಆ ಟೇಬಲ್ ಮೇಲೆ ಮಲಗಿಸಿ ಹೆಸರು ತಪ್ಪಿಸಿ ಯಾವುದೇ ತೊಂದರೆ ಇಲ್ಲದೆ ಶಸ್ತ್ರಚಿಕಿತ್ಸೆಯನ್ನು ಮಾಡಬಹುದು. ಈಗ ಬೇರೆ ನಿಲ್ಲಿಸಿ ಮಾಡಿದಾಗ ಏನಾಗ್ತದೆ, ದನಗಳು ಸರಿಯಾಗಿ ಸಹಕಾರ ನೀಡೋದಿಲ್ಲ, ಕೊಂಬು ಇಡ್ತಕ್ಕೆ ಪ್ರಯತ್ನ ಮಾಡ್ತವೆ ಅಥವಾ ಕಾಲು ಹಿಡಿಯೋದು ಇಂಥವೆಲ್ಲ ಮಾಡ್ತಿರ್ತವೆ. ಇದರಿಂದಾಗಿ ನಮಗೂ ಕೂಡ ಅದರಿಂದ ಗಾಯ ಆಗ್ಬೋದು, ನೋವಾಗ್ಬೋದು, ಅಂತ ಒಂದು ಸಂದರ್ಭ ಬರಬಾರ್ದು ಅಂತ ತಿಳ್ಕೊಂಡು ನಾವು ಈ ಒಂದು ಆಧುನಿಕ ಶಸ್ತ್ರಚಿಕಿತ್ಸೆನ ಪ್ರಾಣಿಗಳಲ್ಲಿ ನಿರಂತರವಾಗಿ ನಡೆಸ್ತಾ ಇದೀವಿ. ಇದರಲ್ಲಿ ಮತ್ತೇನೇನು ಸೌಲಭ್ಯಗಳು ಅದಾವಂತ ಸರ್ ನಿಮ್ಮ ಒಂದು ಕಾಲೇಜಿನ ಆವರಣದೊಳಗೆ? ನಮ್ಮಲ್ಲಿ ಇನ್ನೊಂದು ಏನಂದ್ರೆ, ರೈತರು ದೂರ ದೂರದಿಂದ ಬರ್ತಾರೆ, ಬೀದರ್ ಜಿಲ್ಲೆ ಅಷ್ಟಲ್ಲ, ಈ ಕಲಬುರಗಿ ಜಿಲ್ಲೆ ಮತ್ತೆ ಕೆಲವೊಮ್ಮೆ ರಾಯಚೂರಿಂದ ಕೂಡ ಪ್ರಾಣಿಗಳು ನಮ್ಮ ಆಸ್ಪತ್ರೆಗೆ ಬರ್ತಾರೆ. ಹೌದು, ಪ್ರಾಣಿಗಳು ನಮ್ಮ ಹತ್ರ ಬರ್ತಿರ್ತವೆ. ಹಾಗಾಗಿ ಒಂದ್ ವೇಳೆ ದೂರದಿಂದ ಬಂದಂತ ರೈತರಿದ್ರೆ ನಮ್ಮಲ್ಲಿ ಒಳರೋಗಿ ವಿಭಾಗ ಅಂತಿದೆ, ಅಂದ್ರೆ ದನಗಳಿಗೆ ಇನ್ ಪೇಷಂಟ್ ಅಂತ ನೀವು ಮಾಡಿದ್ವಿ ಸೇರಿಸ್ಕೊಳ್ತಾರೆ. ಹೌದು, ಅದಕ್ಕೆ ಒಂದು ಕಟ್ಟಡ ಇದೆ, ಅಲ್ಲಿ ರೈತರು ತಮ್ಮ ಜಾನುವಾರುಗಳನ್ನು ಕಟ್ಟಬಹುದು. ಮತ್ತೆ ರಾತ್ರಿ ಅವರಿಗೆ ಉಳ್ಕೊಳ್ಳಿಕ್ಕೆ ಕೂಡ ಕೊಠಡಿಗಳ ವ್ಯವಸ್ಥೆ ಇದೆ, ಮತ್ತೆ ಜಾನುವಾರುಗಳಿಗೆ ಕುಡಿಲಿಕ್ಕೆ ನೀರಿನ ಸೌಲಭ್ಯ ಅಲ್ಲಿ ನಾವು ಒದಗಿಸಿಕೊಟ್ಟಿದ್ವಿ. ಮೇವು ಬೇಕಲ್ಲ ಸರ್? ಮೇವು ಕೆಲವೊಂದ್ಸರಿ ರೈತರು ತಗೊಂಡು ಬರ್ತಾರೆ, ಮಳೆಗಾಲ ಇದ್ದಾಗ ಏನ್ ಮಾಡ್ತಾರೆ ಅಂದ್ರೆ ಅಲ್ಲೇ ಮೇಯಿಸ್ತಾರೆ, ಆವರಣದಲ್ಲಿ ಹುಲ್ಲಿರ್ತದೆ. ಅವಾಗ ಸ್ವಲ್ಪ ಬೇಸಿಗೆಯಲ್ಲಿ ತೊಂದರೆ ಆಗ್ತದೆ, ಅವಾಗ ಸ್ವಲ್ಪ ಕೊರತೆ ಇರ್ತದೆ. ಬೇಸಿಗೆ ದಿನಗಳನ್ನು ಬಿಟ್ಟು ಮಳೆಗಾಲ ದಿನದಲ್ಲಿ ಬಂದ್ರೆ ಮೇವಿಂದ ಏನು ಕೊರತೆ ಇಲ್ಲ, ಅವ್ರೇನು ಕಟ್ಟೋದು ಬೇಕಿಲ್ಲ. ಆವರಣದಲ್ಲಿ ಸಾಕಷ್ಟು ಹುಲ್ಲಿರ್ತದೆ, ಅವ್ರು ಅಲ್ಲೇ ಎದುರುಗಡೆ ನಿಂತು ರೈತರು ಚಿಕಿತ್ಸೆ ನಂತರ ಪ್ರಾಣಿಗಳನ್ನು ಅಲ್ಲೇ ಮೇಯಿಸ್ತಾ ಇರ್ತಾರೆ. ಅಂತಂದ್ರೆ ದನಗಳಿಗೆ ಇರ್ಲಿಕ್ಕೂ ಅವಕಾಶ ಇದೆ, ಮತ್ತೆ ರೈತರಿಗೂ ಸಹಿತ ಇರ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ಇದ್ದಾರೆ. ಸರ್, ಈಗ ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಆಕಳಾಗ್ಲಿ, ಎತ್ತಾಗ್ಲಿ, ಕುದುರೆ ಆಗ್ಲಿ, ಕುರಿ, ಆಡು, ಇವುಗಳಲ್ಲಿ ಯಾವ ರೀತಿ ಒಂದು ಆಪರೇಷನ್ಗಳು ಮಾಡಬೇಕಾಗುವಂತ ಸಂದರ್ಭ ಇರ್ತದೆ? ಈಗ ಬಹಳಷ್ಟು ಪ್ರಕಾರದ್ದು ಮಾಡ್ತೀವಿ. ಏನಂದ್ರೆ, ಈಗ ಇತ್ತೀಚಿನ ದಿನಗಳಲ್ಲಿ ದನಗಳು ಪ್ಲಾಸ್ಟಿಕ್ ತಿಂತಕ್ಕಂತ ಹಾವಳಿ ಜಾಸ್ತಿ ಇದೆ. ಹೌದು ಸರ್, ಪ್ಲಾಸ್ಟಿಕ್ ಹೊಟ್ಟೆಯಲ್ಲಿ ಶೇಖರಣೆ ಆಯ್ತಂದ್ರೆ ಅಜೀರ್ಣತೆ ಉಂಟಾಗ್ತದೆ. ಹೌದು, ಹೊರಗಿಂದ ನೋಡ್ಲಿಕ್ಕೆ ದನ ಏನೋ ದಪ್ಪ ಕಾಣ್ತಾ ಇರ್ತದೆ, ಆದ್ರೆ ಹಾಲಿನ ಉತ್ಪಾದನೆ ಆಗ್ಲಿ ಅದು ಉತ್ಪಾದನಾ ಸಾಮರ್ಥ್ಯನ ಪೂರ್ತಿ ಕಳ್ಕೊಳ್ತದೆ. ಅಂತ ಒಂದು ಸಂದರ್ಭದಲ್ಲಿ ಆ ಶಸ್ತ್ರಚಿಕಿತ್ಸೆ ಮಾಡಿ ಆ ಪ್ಲಾಸ್ಟಿಕ್ ಅನ್ನ ತೆಗೆದು ಅದರ ಹೊಟ್ಟೆಯನ್ನ ಮತ್ತೆ ಮೊದಲನೇ ಸ್ಥಿತಿಗೆ ತರ್ತಕ್ಕಂಥ ಔಷಧಿಗಳನ್ನು ಉಪಯೋಗ ಮಾಡಿ ಅದರ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸಬೇಕಾದಂತ ಒಂದು ತರದ ಶಸ್ತ್ರಚಿಕಿತ್ಸೆ ಇದು. ಅಲ್ಲದೆ ಕೊಂಬು ಮುರಿತ, ಹೆಗಲು ಬೇನೆ, ಮತ್ತೆ ಸಿಜರಿನ ಹೆರಿಗೆ, ಕೆಲವೊಮ್ಮೆ 9 ತಿಂಗಳು ಮುಗಿದ ಮೇಲೆ ಕೂಡ ಕರು ಬರ್ತಾ ಇರೋದಿಲ್ಲ, ಹೆರಿಗೆ ಆಗೋದಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಸಿಜರಿನ ಹೆರಿಗೆಯನ್ನು ಮಾಡ್ತೀವಿ. ಮತ್ತೆ ಸಿಡಗಾಲ ಅಂತ, ಈಗ ಎತ್ತುಗಳಲ್ಲಿ ರಾತ್ರಿ ಹೊತ್ತು ಮನೆಯಲ್ಲಿ ಕಟ್ಟಿದ ಮೇಲೆ ಬೆಳಿಗ್ಗೆ ಹೊಲಕ್ಕೆ ಹೋಗೋ ಸಂದರ್ಭದಲ್ಲಿ ಆ ಎತ್ತುಗಳು ಕಾಲು ಎಳಿತವೆ, ಎತ್ತಾಕೋದಿಲ್ಲ. ಮತ್ತೆ ಅದಕ್ಕೆ ಚುಟುಕಿ ಅಂತ ನಾವು ಕರಿತೀವಿ, ಒಂದು ಜಟಿಗೆ ಬಂದಂಗೆ ಬಂದು ಆ ಕಾಲು ಎಳಿತಾಗ್ಬಿಡ್ತದೆ. ಅದಕ್ಕೆ ಒಂದು ನರ ಬಿಗಿದಿರ್ತದೆ, ಆ ನರನ ಶಸ್ತ್ರಚಿಕಿತ್ಸೆ ಮಾಡಿದ್ರೆ ಸರಾಗವಾಗಿ ನಡೀತಕ್ಕಂಥದ್ದು ಶಸ್ತ್ರಚಿಕಿತ್ಸೆಯನ್ನು ನಾವು ಇಲ್ಲಿ ಮಾಡಬಹುದು. ಇದು ಅಲ್ಲದೆ ಕೆಲವೊಮ್ಮೆ ಇದು ದೊಡ್ಡ ಪ್ರಾಣಿಗಳಲ್ಲಿ ಮೂಳೆ ಮುರಿತ ಒಂದು ದೊಡ್ಡ ಸಮಸ್ಯೆ, ಅಂದ್ರೆ ಬೀಳ್ತಾವ ಅಥವಾ ಜಗಳ ಆಡಿರ್ತಾವ ಅಥವಾ ಆಕ್ಸಿಡೆಂಟ್ ಆಗಿರ್ತದೆ. ಹೌದೌದು, ಹಂಗಾದಾಗ ಮೂಳೆ ಮುರಿದಾಗ ಅದು ಏನಾಗ್ತದೆ, ಮೂಳೆ ಹೊರಗಡೆಯಿಂದ ನಾವು ಪ್ಲಾಸ್ಟರ್ ಪಟ್ಟಿ ಆಗಲಿ ಇದನ್ನೆಲ್ಲ ಕಟ್ಟಿದ್ರೆ ದನಗಳು ಅವು ಇಟ್ಕೊಳ್ಳೋದಿಲ್ಲ, ಅವು ಜಾರಿ ಕೆಳಗೆ ಹೋಗ್ತಕ್ಕಂಥ ಸಂದರ್ಭನೇ ಜಾಸ್ತಿ, ಅಥವಾ ಆ ಥರನೇ ನಮಗೆ ಜಾಸ್ತಿ ಸಮಸ್ಯೆಗಳು ಕಾಡ್ತಾ ಇರ್ತವೆ. ಹೀಗಾಗಿ ನಾವು ಒಂದು ಆಧುನಿಕ ತಂತ್ರಜ್ಞಾನ ಇಲ್ಲಿ ಅಳವಡಿಸ್ಕೊಂಡಿದ್ವಿ. ಅಂದ್ರೆ ಯಾವ್ದು ಸರ್? ಅಂದ್ರೆ ನಮ್ಮ ಮನುಷ್ಯರಿಗೆ ಹೇಗೆ ಸ್ಟೇನ್ಲೆಸ್ ಸ್ಟೀಲ್ ರಾಡ್ ಹಾಕ್ತಾರಲ್ಲ, ಈ ದೊಡ್ಡ ಪ್ರಾಣಿಗಳಿಗೂ ಕೂಡ ಆ ಥರದ್ದು ರಾಡ್ ಹಾಕ್ತೀವಿ. ರಾಡ್ ಹಾಕ್ಬಿಟ್ಟು ಅದಕ್ಕೆ ವಿಶೇಷವಾಗಿ ದೆಹಲಿಯಿಂದ ನಾವು ತರಿಸಿ ಅದನ್ನ ಚಿಕಿತ್ಸೆ ಮಾಡತಕ್ಕಂಥ ವ್ಯವಸ್ಥೆ ಮಾಡಿದ್ವಿ. ಇದರ ವಿಶೇಷತೆ ಏನಂತಂದ್ರೆ, ನೀವು ಕಾಲು ಮೂಳೆ ಜೋಡಣೆ ಆಗಿದ್ದ 2-3 ದಿನಗಳ ನಂತರ ಪ್ರಾಣಿ ಮೊದಲು ಹೇಗೆ ನಡೀತಾ ಇತ್ತು ಆ ತರ ನಡೀತದೆ. ಅಂದ್ರೆ ಈಗ ಒಳಗೆ ನೀವು ರಾಡ್ ಹಾಕಿದ್ಮೇಲೆ ಹೊರಗೆ ಮತ್ತೆ ಪ್ಲಾಸ್ಟರ್ ಹಾಕಬೇಕಾಗುತ್ತೆ, ನಂಗೆ ಬಿಟ್ಬಿಡ್ತಾರೆ ಸರ್? ಒಳಗಡೆ ಅದು ಎಲ್ಲೂ ಏನಿದೆಲ್ಲ, ಜಾಸ್ತಿ ಮುರಿದಿತ್ತು ಅಂದ್ರೆ ಹೊರಗಡೆದು ಕೂಡ ಒಂದು 10 ದಿವಸ ಸಪೋರ್ಟ್ ಮಾಡಬೇಕಾಗ್ತದೆ. ಒಂದೇ ಸ್ಥಳದಲ್ಲಿ ಮುರಿದಿದ್ರೆ ಹೊರಗಡೆಯಿಂದ ಏನು ಸಪೋರ್ಟ್ ಮಾಡೋದು ಬೇಕಿಲ್ಲ, ಅದು ನಡೆದು ಸರಾಗವಾಗಿ ಅದು ರಾಡ್ 1 ವರ್ಷ 2 ವರ್ಷ ಕೂಡ ಅದ್ರ ಒಳಗಡೆ ಇರ್ತಕ್ಕಂಥದ್ದು ಸಂದರ್ಭ ಇದೆ. ಆ ತರ ಏನು ಅದನ್ನ ತೆಗಿಬೇಕಾಗದ ಅವಶ್ಯಕತೆನೂ ಇಲ್ಲ, ರಾಡ್ ಒಳಗಡೆ ಇದ್ರು ಅದು ನಡ್ಕೊಂಡಿರ್ತದೆ, ರೈತರು ಹೊಲಕ್ಕೆ ತಗೊಂಡು ಹೋಗ್ಬೋದು, ಮತ್ತೆ ಅದ್ರದ್ದು ಎಲ್ಲ ಬೇರೆ ಕ್ರಿಯೆಗಳನ್ನು ಸರಾಗವಾಗಿ ಮಾಡ್ತಾ ಇರ್ತದೆ. ಸರಿ, ಈಗ ಮನುಷ್ಯರಿಗೆ ಹೆಂಗೆ ಯಾವುದೇ ಒಂದು ಚಿಕಿತ್ಸೆ ಮಾಡಬೇಕು, ಆಪರೇಷನ್ ಮಾಡಬೇಕು ಅಂತಂದ್ರೆ ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್ ಇವೆಲ್ಲ ಮಾಡಬೇಕಾಗ್ತದೆ, ಡಾಕ್ಟರ್ ಹೇಳ್ತಿರ್ತಾರೆ. ಹಂಗ ದನಕರುಗಳಲ್ಲಿ ಪಶುಗಳಲ್ಲಿ ಸತ್ಯ ಅವಶ್ಯಕತೆ ಇರ್ತದೆ, ಹಂಗ ಇದ್ರೆ ನಿಮ್ಮಲ್ಲಿ ಮಾಡ್ತಾರೆ ಹೆಂಗೆ? ನಮ್ಮಲ್ಲಿನೇ ಈ ಗಾಂಧಿಗಂಜ್ ಆವರಣ ಅಂತ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಬೀದರ್ನಲ್ಲಿ ಒಂದು ಇದು ಇದೆ, ತಪಾಸಣಾ ಕೇಂದ್ರ ಇದೆ. ಆ ಕೇಂದ್ರದಲ್ಲಿ ರಕ್ತ ಪರೀಕ್ಷೆ ಮತ್ತೆ ಮಲ ಮೂತ್ರ ಎಲ್ಲ ಪರೀಕ್ಷೆಗಳು ಮತ್ತೆ ರೋಗ ಪರೀಕ್ಷೆಗಳು, ಬೇರೆ ಬೇರೆ ರೋಗಗಳು, ಗಂಟಲು ಬೇನೆ ಇರಬಹುದು, ಚಪ್ಪೆ ಬೇನೆ ಇರಬಹುದು, ಈ ಕುರಿಗಳಲ್ಲಿ ಕರಳು ಬೇನೆ ಇರಬಹುದು, ಮತ್ತೆ ರೇಬಿಸ್ ರೋಗ, ಇವುಗಳ ಪತ್ತೆ ಹಚ್ಚಲಿಕ್ಕೆ ನಮ್ಮಲ್ಲಿ ಸೌಲಭ್ಯಗಳಿದಾವೆ. ಅಲ್ಲಿ ನಾವು ಅವುಗಳನ್ನು ಪತ್ತೆ ಹಚ್ಚತಕ್ಕಂತ ಈ ಟೆಸ್ಟ್ ಗಳನ್ನ ನಾವು ಮಾಡಬಹುದು ಅಲ್ಲಿ. ಅವೆಲ್ಲ ಮಾಡಿ ಅವನ್ನ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ನೀವು ಚಿಕಿತ್ಸೆಯನ್ನ ಶುರು ಮಾಡ್ತೀರಿ ಅಂತಂದಂಗಾಯ್ತು. ಹೌದು ಹೌದು. ಸರಿ, ಇನ್ನೊಂದು, ನಿಮ್ಮ ಹತ್ರ ಈ ಒಂದು ಹಳ್ಳಿಯಲ್ಲಿ ಅಥವಾ ನಿಮ್ಮ ಆಸ್ಪತ್ರೆಯಿಂದ ದೂರ ಒಂದು ಆಕಳಾಗ್ಲಿ ಎಮ್ಮೆ ಆಗ್ಲಿ ಅದು ಹೇಳಲಿಕ್ಕೆ ಬರಲಾರದಂತ ಪರಿಸ್ಥಿತಿ ಇರ್ತದೆ, ಅದಕ್ಕೆ ಆಸ್ಪತ್ರೆ ಬಂದು ಚಿಕಿತ್ಸೆ ಕೊಡಿಸ್ಬೇಕು. ಆದ್ರೆ ರೈತರಿಗೆ ಏನಾಗುತ್ತೆ ಅಂದ್ರೆ ಸಮಸ್ಯೆ, ಅದನ್ನು ಹೊತ್ತುಕೊಂಡು ತರಲಿಕ್ಕೆ ಆಗುದಿಲ್ಲ. ಆ ಸಂದರ್ಭದೊಳಗೆ ನೀವು ಯಾವ ರೀತಿ ಅವ್ರ ಸಹಾಯಕ್ಕೆ ಬರಬಹುದು? ಇಂತ ಒಂದು ಇದು ವಿಚಾರ ಇದೆಯಲ್ಲ, ಇದು ದೊಡ್ಡ ಪ್ರಾಣಿಗಳು ಮುಖ್ಯವಾಗಿ ದೊಡ್ಡ ಎಮ್ಮೆ ಅಥವಾ ದೊಡ್ಡ ಆಕಳದ ಆಕಳು ಇದ್ದಾಗ ಅದನ್ನು ಎತ್ತಲಿಕ್ಕೂ ಕೂಡ ಆಗದಂತ ಒಂದು ಪರಿಸ್ಥಿತಿ ಬರ್ತದೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವು ನಮ್ಮ ಹತ್ರ ಒಂದು ಧನ್ವಂತರಿ ಅಂತ ಒಂದು ವಾಹನ ಇದೆ. ಧನ್ವಂತರಿ ಅಂತ ವಾಹನ ಇದೆ. ಈ ವಾಹನ ಬಹಳ ದೊಡ್ಡದಾದಂತ ವಾಹನ ಇದೆ. ಇದು ರೈತರ ಹೊಲದಲ್ಲಿ ಹೋಗ್ಬಿಟ್ಟು ಯಾವುದೇ ಜನರ ಸಹಾಯ ಇಲ್ಲದೇನೆ ತನ್ನಷ್ಟಕ್ಕೆ ತಾನೇ ಅದನ್ನ ಪ್ರಾಣಿನ ಎತ್ಬಿಟ್ಟು ಈ ವಾಹನದಲ್ಲಿ ಹಾಕೊಳ್ತಕ್ಕಂತ ಒಂದು ಸೌಲಭ್ಯ ಇದೆ. ಲಿಫ್ಟ್ ಕ್ರೇನ್ ಎಲ್ಲ ಒಂದೇ ಆಗ್ಬಿಡ್ತದೆ ಅದರಲ್ಲಿ, ಎಲ್ಲ ಇದೆ ಆ ಸೌಲಭ್ಯದಿಂದ. ಇಲ್ಲಿನ ಏನಾಗ್ತದೆ, ಪ್ರಾಣಿ ಬಹಳ ದೂರದ ಪ್ರದೇಶದಲ್ಲಿ ಬಿದ್ದು ಅಲ್ಲಿ ಯಾರು ಜನರ ಒಂದು ಸಹಾಯ ಸಾಧ್ಯತೆ ಇಲ್ಲದಂತ ಸಂದರ್ಭದಲ್ಲಿ ಇದನ್ನ ನಾವು ಉಪಯೋಗ ಮಾಡ್ಕೋಬಹುದು. ಮತ್ತೆ ಅದನ್ನ ಸಾಗಿಸಿ ನಮ್ಮ ಮಹಾವಿದ್ಯಾಲಯಕ್ಕೆ ತಂದ್ರೆ ಇಲ್ಲಿ ನಮ್ಮ ಮಹಾವಿದ್ಯಾಲಯದಲ್ಲಿ ಮುಂದಿನ ಚಿಕಿತ್ಸೆಯನ್ನ ನಾವು ಮುಂದುವರಿಸ್ತೀವಿ. ಅಂತಂದ್ರೆ ಅದಕ್ಕೆ ಹಾಕುವಂತ ಸಮಯದಲ್ಲಿ ಪ್ರಾಣಿಗೆ ಏನು ತೊಂದರೆ ಆಗುದಿಲ್ಲ, ತ್ರಾಸ ಆಗುದಿಲ್ಲ, ಏನು ಆಗುದಿಲ್ಲ. ಅದರಲ್ಲಿ ಒಳ್ಳೆ ಸಿಸ್ಟಮ್ ಇದೆ. ಆ ಪ್ರಾಣಿ ಕೆಳಗಡೆನೆ ಅದು ಪ್ಲೇಟ್ ಹೋಗ್ಬಿಟ್ಟು ಅದನ್ನ ಮೇಲೆ ಎತ್ತಿ ವಾಹನದಲ್ಲಿ ತಗೊಳ್ತದ. ಸರ್, ಇದು ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯ್ತು ನೀವು ಧನ್ವಂತರಿ ವಾಹನ? ಧನ್ವಂತರಿ ವಾಹನನ 92 ನಾವು ಮಾಡಿದೀವಿ. ಬಹಳ ವರ್ಷ ಆಯ್ತು ಸರ್. ಅಂದ್ರೆ ಹೌದು, ಅಲ್ಲಿ ಅದು ಒಂದು ಏನು ಸಮಸ್ಯೆ ಇದೆ ಅಂತಂದ್ರೆ ಆ ವಾಹನ ದೊಡ್ಡದಿರೋದ್ರಿಂದ 1 ಲೀಟರ್ 3 ಕಿಲೋಮೀಟರ್ ಮಾತ್ರ ಕೊಡ್ತದ ಅದು. ನಾವು 30-35 ರೂಪಾಯಿ ನಮ್ಗೆ ಖರ್ಚು ಬಂದ್ರು ಕಿಲೋಮೀಟರ್ಗೆ, ರೈತರಿಗೆ 12 ರೂಪಾಯಿ ಅಂತ ನಿಗದಿ ಮಾಡಿದ್ವಿ. ಹೀಗಾಗಿ ಅವ್ರು ಏನ್ ಮಾಡ್ತಾರೆ, ದೊಡ್ಡ ಪ್ರಾಣಿ ಇದ್ದ ಮಾತ್ರ ಇದನ್ನ ಉಪಯೋಗ ಮಾಡ್ತಾರೆ, ಇಲ್ಲ ಅಂದ್ರೆ ಸಣ್ಣ ಪ್ರಾಣಿಗಳಾಗಿದ್ರೆ ಬೇರೆ ಗಾಡಿಗಳಲ್ಲಿ ಹಾಕೊಂಡು ಮಾಡ್ಕೊಂಡು ಬರ್ತಾರೆ. ಈಗ ಪ್ರತಿಯೊಂದು ಪ್ರಾಣಿಗಳು ರೈತರ ಇದರಲ್ಲಿ ತರಲಿಕ್ಕೆ ಬಯಸೋದಿಲ್ಲ. ಯಾವ್ದು ತೊಂದರೆ ಇರ್ತದೆ, ಯಾವ್ದು ಹೊಲದಲ್ಲಿ ಇರ್ತದೆ ಅಂತ ಒಂದು ಸಂದರ್ಭದಲ್ಲಿ ನಮ್ಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ನಾವು ಅದನ್ನ ಕಳಿಸ್ತೀವಿ. ಅಂದ್ರೆ ರೆಸ್ಪಾನ್ಸ್ ರೈತರು ಉಪಯೋಗ ಮಾಡ್ತಾರೆ. ಸರ್, ನೀವು ಆಗಲೇ ಹೇಳಿದ್ರೆ ಈಗ ಆಪರೇಷನ್ ಆಗಲಿ ಅಥವಾ ಬ್ಲಡ್ ಟೆಸ್ಟ್ ಆಗಲಿ, ಎಕ್ಸ್ರೇ ತೆಗೆಯೋದಾಗಲಿ, ಇದಕ್ಕೆಲ್ಲ ಏನಾದರೂ ಖರ್ಚು ಬರ್ತೋ ಅಥವಾ ಏನಾದ್ರೂ ರೇಟ್ ನಿಗದಿ ಮಾಡಿರೋ ಅಥವಾ ಉಚಿತ ಸೇವೆ ಅದಂತರು? ಇದರಲ್ಲಿ 2 ತರ ಇದೆ. ನಮ್ಮ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಅಧೀನದಲ್ಲಿ ಏನು ಬರ್ತದೆ ಅಲ್ಲಿ ನಾವು ಇಲ್ಲಿವರೆಗೆ ಯಾವುದೇ ತರದ ಚಾರ್ಜ್ ಹೋಗುತ್ತಲ್ಲ. ಎಕ್ಸ್ರೇ ಎಲ್ಲವನ್ನೂ ಫ್ರೀಯಾಗಿ ಮಾಡ್ತೀವಿ. ಅದನ್ನ ಯಾಕೆ ಫ್ರೀ ಮಾಡ್ತೀವಿ ಅಂದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಕಲೀಲಿಕ್ಕೆ ಸಾಕಷ್ಟು ಜಾನುವಾರುಗಳು ಸಿಗ್ಲಿ ಅನ್ನೋದು ಒಂದು ಉದ್ದೇಶ. ಅವರು ಒಂದು ಪದವಿ ಮಾನ್ಯತೆ ಆಗ್ಬೇಕಂತಂದ್ರೆ ಅವ್ರು ಇಂತಿಷ್ಟು ಕೇಸ್ಗಳು ನೋಡಿರ್ಬೇಕಂತ ಪ್ರಾಕ್ಟಿಕಲ್ ನೋಡಿರ್ಲೇಬೇಕಂತಕ್ಕಂಥ ನಿಯಮ ಇದೆ. ಅದನ್ನ ನಮ್ಮ ಪಶು ವೈದ್ಯಕೀಯ ಪರಿಷತ್ತು 5 ವರ್ಷಕ್ಕೊಮ್ಮೆ ಒಂದು ಪರಿಶೀಲನೆ ಮಾಡ್ತದೆ. ಬರೀ ಹೇಳಿದಾರೋ ಏನೋ, ನಿಜವಾಗ್ಲಿ ರೆಕಾರ್ಡ್ ಎಲ್ಲ ತಪಾಸಣೆ ಮಾಡ್ತಾರೆ. ಹಾಗಾಗಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಬರಲಿ, ಅವರಿಗೆ ಇದು ಆಗಬಾರ್ದು ಅಂತಕ್ಕಂಥ ಒಂದು. ಎರಡನೇದು, ಇವರು ವಿದ್ಯಾರ್ಥಿಗಳು ಕಲಿಬೇಕು, ಅವರಿಗೆ ಪದವಿ ಒಳ್ಳೆ ರೀತಿಯಲ್ಲಿ ಪ್ರದಾನ ಆಗ್ಬೇಕಂದ್ರೆ ಉಚಿತವಾಗಿ ನಾವು ಕೊಡೋದ್ರಿಂದ ಜಾಸ್ತಿ ಬರ್ತಾರೆ. ಆದ್ರೆ ನಮ್ಮ ಪಶು ವೈದ್ಯಕೀಯ ಆರೋಗ್ಯ ಜೈವಿಕ ಸಂಸ್ಥೆ ಏನಿದೆ ಅವರು ಮಿನಿಮಮ್ ಚಾರ್ಜಸ್ ಇಟ್ಟಿದ್ದಾರೆ. ಇವಕ್ಕೆಲ್ಲ ಕೆಲವೊಂದು ಟೆಸ್ಟ್ಗಳು ಅವರು ಫ್ರೀಯಾಗಿ ಮಾಡೋದಿಲ್ಲ ಕೆಲವೊಂದು ರೋಗಗಳಿಗೆ, ಯಾಕಂದ್ರೆ ಅವರಿಗೆ ಅದು ಉತ್ಪಾದನಾ ಖರ್ಚಾದ್ರೂ ಬರ್ಬೇಕಂತಕ್ಕಂಥದ್ದು ವಿಚಾರ ಇದೆ. ಅದ್ರದ್ದು ಅವರು ಜಾಸ್ತಿ ಲಾಭದಾಯಕವನ್ನು ದೃಷ್ಟಿ ಇಟ್ಕೊಂಡು ಮಾಡೋದಿಲ್ಲ. ಖರ್ಚು ಬಂದೆ ಅದು ಮುಂದಿನ ರೈತರಿಗೆ ನಡೀಬೇಕನ್ನೋ ಒಂದು ಉದ್ದೇಶದಿಂದ ಅದಕ್ಕೆ ಚಾರ್ಜ್ ಇಟ್ಟಿದ್ದಾರೆ ಅಷ್ಟೇ. ಅಂದ್ರೆ ಎಲ್ಲ ಹೆಚ್ಚು ಎಲ್ಲ ಉಚಿತವಾಗಿ ಸಿಗುವಂತದ್ದು ಅಂತ ತಾವು ಹೇಳ್ತಾ ಇದ್ದೀರಿ. ಹೌದು ಹೌದು. ಹಾಗಂತಂದ್ರೆ ಈಗ 92 ನೀವು ನಿಮ್ದೇ ಆದಂತ ಒಂದು ಸ್ವಂತ ಆವರಣಕ್ಕೆ ಬಂದ ಮೇಲೆ ಸಾಕಷ್ಟು ಫೆಸಿಲಿಟಿಗಳನ್ನ ನೀವು ಮಾಡಿ ಅಂತ ಹೇಳಿದ್ರಿ ಸರ್. ವರ್ಷದ ವರ್ಷಕ್ಕೆ ರೈತರು ತಮ್ಮ ಒಂದು ಪಶುಗಳನ್ನ ಚಿಕಿತ್ಸೆ ಕರ್ಕೊಂಡು ಬರೋದು ಹೋಗೋದು ಹೆಂಗೆ, ಸಂಖ್ಯೆ ಹೆಚ್ಚಾಗಿರ್ತದೆ ಹೆಂಗೆ? ಹೌದು, ಈಗ ಮೊದಲು ನಮ್ದು ಬೀದರ್ ಜಿಲ್ಲೆ ಮತ್ತೆ ಕಲಬುರಗಿ ಜಿಲ್ಲೆ ಚಿಂಚೋಳಿ ಇಲ್ಲಿಂದ ಜಾಸ್ತಿ ಬರ್ತಾ ಇದ್ರು. ಈಗ ಆ ಕಡೆ ಆಂಧ್ರದಿಂದ ಕೂಡ ತೆಲಂಗಾಣ ಅಲ್ಲಿಂದನೂ ರೈತರು ಜೈರಾಬಾದು ಆ ಕಡೆಯಿಂದನೂ ಕೂಡ ಬಂದು ಇಲ್ಲಿ ಉಳಿದು ಚಿಕಿತ್ಸೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹೀಗಾಗಿ ಬಹಳಷ್ಟು ದೂರ ದೂರದಿಂದ ಜನರು ಬರ್ತಾ ಇದ್ರು. ಈಗ ಅವರಿಗೆ ಎಲ್ಲ ಈ ಚಿಕಿತ್ಸಾ ಸೌಲಭ್ಯ ಇಲ್ಲಿ ಇದೆ ಅಂತಕ್ಕಂಥದ್ದು. ಕೆಲವೊಂದ್ಸರಿ ಉದಾಹರಣೆ ಹೇಳ್ಬೇಕಂದ್ರೆ ಸಿಂಧನೂರ್ಲಿಂದ ಕೂಡ ಜಾನುವಾರುಗಳು ನಮ್ಮ ಮಹಾವಿದ್ಯಾಲಯಕ್ಕೆ ಬಂದಂತ ಉದಾಹರಣೆಗಳು. ಅಷ್ಟು ದೂರದಿಂದ ಬಂದಿದ್ದಾರೆ ಅಂದ್ರೆ ಅಲ್ಲಿ ಎಲ್ಲಿ ಯಾವುದೇ ಚಿಕಿತ್ಸೆ ಆಗ್ಲಿಲ್ಲ, ಅದಕ್ಕೆ ಶಸ್ತ್ರಚಿಕಿತ್ಸೆ ಮಾಡೋದು ಅನಿವಾರ್ಯ ಇತ್ತು ಅಂದಾಗ ಅವರು ನಮ್ಮ ಹತ್ರ ಬರ್ತಾರೆ. ಅಂದ್ರೆ ಈ ಭಾಗದಲ್ಲಿ ಒಂದು ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತಂದ್ರೆ ಬೀದರ್ ನಂದಿ ನಗರ ಆವರಣನೇ ಅಂತಂದಂಗ ಆತಾರೆ ಸರ್. ಎಲ್ಲಾ ಸೌಲಭ್ಯಗಳು ನಮ್ಮಲ್ಲಿ ಇರೋದ್ರಿಂದ ನಾವು ಈಗ ನಮ್ಮ ಎಲ್ಲಾ ಮಹಾವಿದ್ಯಾಲಯಗಳಲ್ಲಿ ಇದಾವೆ ಅಂದ್ರೆ ಆ ಕಡೆ ಶಿವಮೊಗ್ಗ, ಬೆಂಗಳೂರು ಮತ್ತೆ ಹಾಸನ, ಈಗ ಹೊಸದಾಗಿ ಇನ್ನೊಂದು ಗದಗಲ್ಲಿ ಆರಂಭ ಆಗಿದೆ, ಅಲ್ಲಿ ಲಭ್ಯ ಇದಾವೆ. ಆದ್ರೆ ಅವು ಬಹಳ ದೂರ ಆಗ್ತವೆ. ಈಗ ನಮ್ಮ ಹತ್ರ ಇರೋದು ಅಂದ್ರೆ ಬೀದರ್ಗೆ ಬರಬೇಕಾಗ್ತದೆ. ಸರಿ, ಈಗ ಬೀದರ್ದ ನಂದಿನಗರ ಆವರಣ ಇರಲ್ಲ, ಇದು ಬೀದರ್ ನಗರದಿಂದ ಹೊರಗಡೆ ಇರುವಂತದ್ದು. ಹೌದು. ಈಗ ಸಿಟಿಯಲ್ಲಿ ಇರುವಂತವ್ರು ಏನು ಸಾಕು ಪ್ರಾಣಿಗಳಿರ್ತವೆ, ಸಣ್ಣ ಸಣ್ಣ ಒಂದು ಸಮಸ್ಯೆ ಇರ್ತದೆ, ಅವರಿಗೆ ನಿಮ್ಮ ಒಂದು ಆವರಣಕ್ಕೆ ಬರ್ಲಿಕ್ಕೆ ಸ್ವಲ್ಪ ಅನನುಕೂಲ ಆಗ್ಬಹುದು, ಅವರ ಒಂದು ಅನುಕೂಲಕ್ಕಾಗಿ ನೀವು ಇನ್ನೊಂದೇನಾದ್ರೂ ಕೇಂದ್ರ ತೆಗೆದ್ರೆ? ಹೌದು, ಇದೊಂದು ನಾವು ದೃಷ್ಟಿಲಿ ಇಟ್ಕೊಂಡು ಗಾಂಧಿಗಂಜ್ ಅಂತ ಬೀದರ್ನ ರೈಲ್ವೆ ಸ್ಟೇಷನ್ ಎದುರುಗಡೆ ಒಂದು ಸ್ಥಳ ಇದೆ, ಅಲ್ಲಿ ನಮ್ದು ಒಂದು ಆಸ್ಪತ್ರೆನ ತೆಗೆದಿದ್ವಿ. ಅಲ್ಲಿ ಆಸ್ಪತ್ರೆ ಮತ್ತೆ ಲಸಿಕೆ ಎರಡು ಲಭ್ಯ ಇದೆ. ಮತ್ತೆ ವಾರ ಇಡೀ ಅಲ್ಲಿ ಬೆಳಿಗ್ಗಿನ ಜಾವದಲ್ಲಿ ನಮ್ಮ ವಿದ್ಯಾರ್ಥಿಗಳು ಮತ್ತೆ ಶಿಕ್ಷಕರು ಹೋಗಿ ಅಲ್ಲಿ ಚಿಕಿತ್ಸೆ ಮಾಡ್ತಾರೆ. ಅಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಚಿಕಿತ್ಸೆಯನ್ನು ಮಾಡ್ಲಿಕ್ಕೆ ಆಗೋದಿಲ್ಲ, ಹೆಚ್ಚಿನ ಪ್ರಮಾಣದಲ್ಲಿ ಚಿಕಿತ್ಸೆ ಬೇಕಾದಾಗ ಅದನ್ನ ನಂದಿನವರ ಆವರಣಕ್ಕೆ ತರ್ತೀವಿ. ಸಣ್ಣ ಪುಟ್ಟ ತೊಂದರೆಗಳಿದ್ರೆ ಅಲ್ಲೇ ಚಿಕಿತ್ಸೆ ಮಾಡ್ತೀವಿ, ಮತ್ತೆ ಲಸಿಕೆಗಳು ಏನ್ ಬೇಕಾದ್ರೆ ಅಲ್ಲಿಂದ ನಾವು ಕೊಡ್ತೀವಿ ಒಂದು ಆವರಣದಿಂದ. ಸರ್, ಇನ್ನೊಂದು ಸರ್, ಈಗ ನಿಮ್ಮ ಕೃಷಿ ನಿಮ್ಮ ಪಶುವೈದ್ಯಕೀಯ ಮಹಾವಿದ್ಯಾಲಯದಿಂದ ಹಳ್ಳಿಗಳನ್ನ ಅಥವಾ ಗ್ರಾಮಗಳನ್ನ ದತ್ತು ತೊಗೊಳ್ಳುವಂತದ್ದೇನಾದ್ರೂ ಯೋಜನೆಗಳು ಅದಾವ? ಹೆಂಗೆ ಈಗ ನಮ್ಮ ಭಾರತೀಯ ಪಶುವೈದ್ಯಕೀಯ ಪರಿಸ್ಥಿತಿ ಏನು ಹೇಳಿದೆ ಅಂತಂದ್ರೆ, ಒಬ್ಬ ವಿದ್ಯಾರ್ಥಿ ಒಬ್ಬ ಪಶುವೈದ್ಯನ ಆಗಬೇಕಾದ್ರೆ ಅವನು ಈ ಬೋಧನಾ ಚಿಕಿತ್ಸೆಯಲ್ಲಿ ಕೆಲಸ ಮಾಡಬೇಕು, ಜೊತೆಗೆ ಹಳ್ಳಿಯ ಜೊತೆಗೆ ಒಡನಾಟ ಇರಬೇಕು. ಮತ್ತೆ ಒಂದು ವಾರದಲ್ಲಿ ಕನಿಷ್ಠ 5 ಹಳ್ಳಿಗಳಿಗೆ ಅವರಿಗೆ ತಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಇರಬೇಕಂತ ಒಂದು ಷರತ್ತಿದೆ. ಆ ಷರತ್ತಿನ ಅನ್ವಯ ನಾವು ಅಲ್ಲಿ ನಮ್ಮ ಮಹಾವಿದ್ಯಾಲಯದ ಸುತ್ತಮುತ್ತ ಇರತಕ್ಕಂಥ ಹಳ್ಳಿಗಳಾದಂಥ ಬುದೇರ, ಅಣದೂರ್, ಕೋಳಾರ್, ಕಂಗನ್ಕೋಟ್ ಮತ್ತು ಕಾಡುವಾದಂತಕ್ಕಂಥ ಈ 5 ಹಳ್ಳಿಗಳನ್ನು ನಾವು ದತ್ತು ತಗೊಂಡಿದ್ವಿ. ಇಲ್ಲಿ ಸಂಚಾರಿ ಪಶು ಚಿಕಿತ್ಸೆಯನ್ನು ಅವ್ರಿಗೆ ಕೊಡ್ತೀವಿ, ಮತ್ತು ಅಲ್ಲಿ ವಿದ್ಯಾರ್ಥಿಗಳು ಹೋಗಿ ಅಲ್ಲಿ ಇರತಕ್ಕಂಥ ಜಾನುವಾರುಗಳಿಗೆ ಚಿಕಿತ್ಸೆ ನೀಡ್ತಾರೆ. ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಚಿಕಿತ್ಸೆ ಬೇಕಾದಾಗ ಮತ್ತೆ ಅದನ್ನು ನಂದಿನವರ ಆವರಣಕ್ಕೆ ಬರುವ ಹಾಗೆ ನಾವು ಅವರಿಗೆ ಮಾಹಿತಿ ಕೊಡ್ತೀವಿ. 5 ಗ್ರಾಮಗಳನ್ನು ದತ್ತು ತಗೊಂಡಿವಿ ಅಂತ ಹೇಳಿದ್ರಲ್ಲ, ಅವು ಹಳ್ಳಿಗಳು ಅವೇ ಇರ್ತವೆ, ಬದಲಾವಣೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಈಗ ನಮ್ಮ ಉದ್ದೇಶ ಏನಂತಂದ್ರೆ, ಎಲ್ಲ ಹಳ್ಳಿಗಳಲ್ಲಿ ಈ ಒಂದು ಸೌಲಭ್ಯ ಇದೆ ಅಂತಕ್ಕಂಥದ್ದು ನಾವು ಬರೀ ಮಾತು ಹೇಳಿದ್ರೆ ಆಗೋದಿಲ್ಲ. ಅವರಿಗೆ ಹೋಗಿ ಪ್ರತ್ಯಕ್ಷವಾಗಿ ನಾವು ಅವ್ರ ಜೊತೆ ಕೆಲಸ ಮಾಡಿದಾಗ ಅವರಿಗೆ ಒಂದು ಮಾಹಿತಿ ಗೊತ್ತಾಗ್ತದೆ ಏನಂದ್ರೆ ಎಂತಿಂಥ ಸೌಲಭ್ಯಗಳು ಇಲ್ಲಿದ್ದಾವೆ, ನಾವು ತಗೊಂಡು ನಾವು ಅವ್ರ ಬಾಗಿಲಿಗೆ ಹೋದಾಗ ನಾವು ಹೇಳ್ತಕ್ಕಂಥ ಮಾತು ಅವ್ರ ಮನಕ್ಕೆ ಮುಟ್ತದೆ. ನಾವು ಸುಮ್ಮನೆ ದೂರ ಮಹಾವಿದ್ಯಾಲಯದಲ್ಲಿ ಇದ್ದು ಮಾತಾಡಿದ್ರೆ ಅದು ಅರ್ಥ ಆಗಲ್ಲ. ನಾವು ಅವ್ರ ಜೊತೆಗೆ ಚಿಕಿತ್ಸೆ ಮಾಡೋದ್ರಿಂದ, ಅವ್ರ ಜೊತೆಗೆ ಇರೋದ್ರಿಂದ, ಒಡನಾಟ ಇರೋದ್ರಿಂದ ನಾವು ಹೇಳ್ತಕ್ಕಂಥ ಮಾತನ್ನು ಅವರು ಸರಾಗವಾಗಿ ನಂಬ್ತಾರೆ, ಮತ್ತು ಮಹಾವಿದ್ಯಾಲಯಕ್ಕೆ ಬಂದು ಒಳ್ಳೆ ಚಿಕಿತ್ಸೆಯನ್ನು ಪಡಿತಾರೆ. ಇದು ಯಾಕೆ ಅಂತಂದ್ರೆ ಅವರಿಗೆ ನಂಬಿಕೆ ಇರಲ್ಲ, ಅಲ್ಲಿ ಹೋದ್ರೆ ಏನಾಗ್ತದೋ, ಸುಮ್ಮನೆ ಎಲ್ಲ ದುಡ್ಡು ಹಾಳಾಗ್ಬೋದು, ನನಗೇನು ಚಿಕಿತ್ಸೆ ಸಿಗದೇ ಇರ್ಬೋದು ಅಂತಕ್ಕಂಥ ಒಂದು ಅಳುಕು ಅವ್ರ ಮನಸ್ಸಿನಲ್ಲಿರ್ತದೆ. ಅದು ಏನು ಅಲ್ಲಿಗೆ ಹೋಗ್ಲಿಕ್ಕೆ ಒಂದು ವಿಶ್ವಾಸ ಬರಬೇಕು, ವಿಶ್ವಾಸ ಬರಬೇಕಂದ್ರೆ ಈ ರೀತಿ ಆಗ್ತದೆ. ಆಮೇಲೆ ನಮ್ಗೆ ಇದು ಒಂದೊಂದು ಸಾರಿ ಈ ಹಳ್ಳಿಯಲ್ಲಿ ಆಯ್ತು, ಇವ್ರಿಗೆ ವಿಶ್ವಾಸ ಮೂಡಿದೆ, ಇವರು ಬರ್ತಾರೆ ಅಂತಕ್ಕಂಥದ್ದು ನಮ್ಗೆ ಕಂಡು ಬಂದ್ರೆ ನಾವು ಹಳ್ಳಿನ ಬದಲಾವಣೆ, ಬೇರೆ ಹಳ್ಳಿಗೆ ಯಾವ ಹಳ್ಳಿಯಲ್ಲಿ ಜಾಸ್ತಿ ನಮ್ಮ ಸಮಸ್ಯೆಗಳು ಅಲ್ಲಿ ಇದಿಲ್ವೋ ಅದನ್ನ ಮತ್ತೆ ನಾವು ಇದು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಎಲ್ಲರಿಗೂ ನಿಮ್ಮ ಒಂದು ಪಶು ಮಹಾವಿದ್ಯಾಲಯಕ್ಕೆ ಬರ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಅಂತ ಸಂದರ್ಭದಾಗ ನೀವು ಹಳ್ಳಿಗಳಿಗೆ ಹೋಗಿ ಈ ಪಶು ಆರೋಗ್ಯ ತಪಾಸಣಾ ಶಿಬಿರಗಳನ್ನ ಏನಾದರೂ ಏರ್ಪಾಡು ಮಾಡ್ತಿರ್ತಾರೆ ಹಂಗೆ? ಹೌದು, ಇದು ಕೂಡ ಏನಿದೆ ಅಂತಂದ್ರೆ ಅವರಿಗೆ ಮನಸ್ಸಿರ್ತದೆ ಚಿಕಿತ್ಸೆ ಮಾಡ್ಕೋಬೇಕು ಅಂತಾನು ಆಸೆ ಇರ್ತದೆ. ಆದ್ರೆ ಅದೊಂದು ಗಾಡಿ ತಗೊಳ್ಬೇಕು, ಅಲ್ಲಿಗೆ ಹೋಗ್ಬೇಕು, ಇದನ್ನು ಖರ್ಚು ಮಾಡಬೇಕು ಅಂತಂದ್ರೆ ಹಿಂದೇಟ್ ಹಾಕ್ತಾ ಇರ್ತಾರೆ ಎಷ್ಟೋ ರೈತರು. ಇಂಥ ಒಂದು ಅವರಿಗೆ ಸಮಸ್ಯೆ ಇರ್ತದೆ. ಆವಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ, ನಮ್ಮ ಮಹಾವಿದ್ಯಾಲಯ ಮತ್ತು ಇಲಾಖೆ, ಪಶುವೈದ್ಯಕೀಯ ಹಾಗೂ ಪಶುಪಾಲನಾ ಸೇವಾ ಇಲಾಖೆ ಏನಿದೆ, ಅವರು ಜೊತೆಗೂಡಿ ಒಂದು ಹಳ್ಳಿಯಲ್ಲಿ ನಾವು ಆರೋಗ್ಯ ತಪಾಸಣೆ ಮತ್ತು ಬಡ ದನಗಳ ಚಿಕಿತ್ಸೆಯ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಅಂದ್ರೆ ಈ ರೀತಿ ಮಾಡಿ ನೀವು ಒಂದು ಪಶು ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಅವಾಗ ಮಾಡ್ತಾ ಇರ್ತೀರಾ? ಸರ್, ಇನ್ನೊಂದು ಕೋಳಿ ಸಾಕಾಣಿಕೆಯಲ್ಲಿ ಈ ಗಿರಿರಾಜ್ ಕೋಳಿ ಅಂದ್ರೆ ಸಾಕಷ್ಟು ಒಂದು ಹೆಸರು ಮಾಡಿರುವಂತದ್ದು. ಈ ನಮ್ಮ ರೈತರಿಗೆ ಒಳ್ಳೆ ಗುಣಮಟ್ಟದ ಮರಿಗಳು ಬೇಕು ಅಂತಂದ್ರೆ ಅವು ಸಪ್ಲೈ ಮಾಡುವಂತ ವ್ಯವಸ್ಥೆ ನಿಮ್ಮ ಹತ್ರ ಅದನ್ನ ಹೆಂಗೆ? ಈ ಮುಂಚೆ ಈ ವ್ಯವಸ್ಥೆ ನಮ್ಮ ಹತ್ರ ಇರಲಿಲ್ಲ, ಬರೀ ಬೆಂಗಳೂರಿನಲ್ಲಿ ಮಾತ್ರ ಸೀಮಿತವಾಗಿತ್ತು. ನಂತರ ಈಗ ಒಂದು 2 ವರ್ಷದ ಕೆಳಗಡೆನೆ ನಾವು ಇಲ್ಲಿ ಆರಂಭ ಮಾಡಿದ್ವಿ. ಏನಂತಂದ್ರೆ ಗಿರಿರಾಜ ಬ್ರೀಡರ್ ಸ್ಟಾಕ್ ಅನ್ನ ನಾವು ಇಲ್ಲಿ ಇಟ್ಕೊಂಡಿದ್ವಿ. ಅದ್ರ ಜೊತೆಗೆ ಅದು ಕೊಡ್ತಕ್ಕಂತ ಮೊಟ್ಟೆಗಳನ್ನ ನಾವು ಮರಿ ಮಾಡಿ ರೈತರಿಗೆ ಕೊಡ್ತೀವಿ. ಒಂದು ದಿವಸದ ಮರಿಯನ್ನ ಅವ್ರಿಗೆ ಕೊಟ್ಟಮೇಲೆ ಅವ್ರು ಸಾಕೊಂಡು ಆಮೇಲೆ ಅದನ್ನ ಬೆಳೆಸಿ ಆಮೇಲೆ ಅವ್ರು ಮಾರಾಟ ಮಾಡ್ಕೊಂತಾರೆ. ಅದಕ್ಕೆ ಬಹಳಷ್ಟು ಬೇಡಿಕೆ ಇದೆ. ಈಗಾಗಲೇ ಈಗ ಉತ್ಪಾದನೆ ಏನಿದೆ ಸಾಮರ್ಥ್ಯ ಇನ್ನೂ ಕಡಿಮೆ ಇದೆ ನಮ್ಮ ಹತ್ರ. ಅದನ್ನ ಜಾಸ್ತಿ ರೈತರಿಗೆ ಕೊಡಬೇಕಾದ್ರೆ ಇನ್ನೂ ಹೆಚ್ಚಿಸಬೇಕಾಗಿದೆ. ಈಗ ಇರ್ತಕ್ಕಂಥದ್ದೇ 6 ತಿಂಗಳು ಹಂಗೆ ಎಲ್ಲ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿಬಿಟ್ಟಿದ್ದಾರೆ ಎಲ್ಲ. ಬೇಕಂದ್ರೆ ಮೊದಲೇ ಬುಕ್ ಮಾಡ್ಬೇಕು. ಹೌದೌದು. ಈಗ ಸದ್ಯಕ್ಕೆ ನಮ್ಮ ಅಷ್ಟು ಅವರಿಗೆ ರೈತರಿಗೆ ಬೇಕಾಗುವಷ್ಟು